ನಗರದಲ್ಲಿ ಇಂದು ವಿವಿಧ ಅಭಿವೃದ್ದಿ ಕಾಮಗಾರಿಗಳಿಗೆ ಬೃಹತ್ ಮತ್ತು ಮಧ್ಯಮ ಕೈಗಾರಿಕೆ ಮೂಲಸೌಕರ್ಯ ಅಭಿವೃದ್ದಿ ಹಾಗೂ ವಿಜಯಪುರ ಜಿಲ್ಲಾ ಉಸ್ತುವಾರಿ ಸಚಿವ ಎಂಬಿ ಪಾಟೀಲ್ ಚಾಲನೆ ನೀಡಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಸಮರ್ಥ್ ಮಲ್ಲಿಕಾರ್ಜುನ್ಗೆ ಗೆಲುವು. ಬಾಗಲಕೋಟೆಯಲ್ಲಿ ಉಮೇಶ್ ಮೇಟಿಗೆ ಜಯ. ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಗೆಲುವಿನ ಹಿನ್ನೆಲೆ ಮತದಾರರಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಧನ್ಯವಾದ. ರಾಜ್ಯದಲ್ಲಿ ಸರ್ಕಾರಿ ಇಂಜಿನಿಯರಿಂಗ್ ಕೋರ್ಸ್ಗಳನ್ನು ಮತ್ತಷ್ಟು ಮೇಲ್ದರ್ಜೆಗೇರಿಸಲು ಕ್ರಮ, ಸಚಿವ ಡಾ ಎಂಸಿ ಸುಧಾಕರ್. ಬೆಳಗಾವಿಯಲ್ಲಿ ಸುಸಜ್ಜಿತ ಬಸ್ ಡಿಪೋ ಲೋಕಾರ್ಪಣೆಗೊಳಿಸಿದ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಹಾಗೂ ಕರ್ನಾಟಕ ಮಾಹಿತಿ ಆಯೋಗದ ಮುಖ್ಯ ಮಾಹಿತಿ ಆಯುಕ್ತರಾಗಿ ಜೆ ಸತ್ಯವತಿ ಪ್ರಮಾಣವಚನ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಈ ರಾತ್ರಿ 7:35ಕ್ಕೆ. ಆಕಾಶವಾಣಿ ಬೆಂಗಳೂರು. ಆಕಾಶವಾಣಿ ಚಿತ್ರದುರ್ಗ. ಕೃಷಿ ರಂಗ, ರೈತರಿಗಾಗಿ ಕಾರ್ಯಕ್ರಮ. ಆತ್ಮೀಯ ರೈತ ಬಾಂಧವರಿಗೆಲ್ಲ ಶರಣು ಶರಣಾರ್ಥಿಗಳು. ಇಂದಿನ ಕೃಷಿರಂಗ ರೈತರಿಗಾಗಿ ಕಾರ್ಯಕ್ರಮದಲ್ಲಿ ಕೃಷಿ ಬೆಳಕು ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಭಾಗ 87 ಪ್ರಸಾರವಾಗುತ್ತೆ. ವಿಷಯ ಜಾಣ ಜಾಣಿಯರ ವಾಣಿ, ಚಿತ್ರದುರ್ಗದ ಆಕಾಶವಾಣಿ 35ರ ಸಂಭ್ರಮದ ಮಾತು. ಭಾಗವಹಿಸುತ್ತಾರೆ ಎಂ ಶೋಭಾ ಆದ್ರಿಕಟ್ಟೆ, ಪಿಎಂ ಸುಮಾ ಅನಿವಾಳ, ಸಿ ಹೇಮಲತಾ ಹಾಗೂ ಹೆಚ್ ಮಲ್ಲಿಕಾರ್ಜುನ ಆರಾಧ್ಯ, ಸೋಮೇನಹಳ್ಳಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಇಲಾಖೆ ಚಿತ್ರದುರ್ಗ. ಹಾಗೂ ಕಾರ್ಯಕ್ರಮದಲ್ಲಿ ರೈತರಿಗೆ ಸಲಹೆ, ಜನಪದ ಗೀತೆ ಹಾಗೂ ಹವಾಮಾನ ವರದಿಯನ್ನ ಕೇಳುವಿರಿ. 35 ವರ್ಷಗಳ ಚಿಕಿತ್ಸೆಯ ಶ್ರೇಷ್ಠತೆ ಮತ್ತು ಕಾಳಜಿ. ಜೀವ ಉಳಿಸುವ ತುರ್ತು ಪರಿಸ್ಥಿತಿಯಿಂದ ಹೃದಯ ಚಿಕಿತ್ಸೆ ಮತ್ತು ಬಹು ವಿಶೇಷ ಪರಿಣತಿವರೆಗೂ ಬೆಂಗಳೂರಿನ ಅತ್ಯಂತ ನಂಬಿಕೆ ಪಡೆದ ಹೆಸರು ಫೋರ್ಟಿಸ್ ಹಾಸ್ಪಿಟಲ್. ಬೆಂಗಳೂರು ನಂಬುವ ಚಿಕಿತ್ಸೆಯನ್ನು ಆಯ್ಕೆ ಮಾಡಿ. 9686860310 ಕರೆ ಮಾಡಿ. ಫೋರ್ಟಿಸ್ ಹಾಸ್ಪಿಟಲ್, ಕನಿಂಗ್ಹ್ಯಾಮ್ ರೋಡ್. ನಮಸ್ಕಾರ ನಿನಗೆ ಭಾಸ್ಕರ. ಸೂರ್ಯೋದಯದ ಆಹ್ಲಾದ, ಹಕ್ಕಿಗಳ ಕಲರವದ ಇಂಚರ, ಮುಂಜಾವಿನ ತಂಗಾಳಿಯ ತಂಪಿನಲ್ಲಿ ಕೇಳಿ ನಮನ ನಮನ ಭಕ್ತಿಗೀತೆಗಳ ಆರಾಧನೆ. ಪ್ರತಿದಿನ ಬೆಳಿಗ್ಗೆ 6:15ಕ್ಕೆ ಚಿತ್ರದುರ್ಗ ಆಕಾಶವಾಣಿ 102.6 FM ಭಕ್ತಿ ಭಾವದ ಧಾರೆ. ನಮನ ನಮನ. ಆಕಾಶವಾಣಿ ಕೃಷಿ ಬೆಳಕು ಪ್ರಾಯೋಜಿತ ಸರಣಿ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಇಲಾಖೆ ಚಿತ್ರದುರ್ಗ. ಇದೀಗ ಕೇಳೋಣ ಜಾಣ ಜಾಣಿಯರ ವಾಣಿ, ಚಿತ್ರದುರ್ಗದ ಆಕಾಶವಾಣಿಯ 35ರ ಸಂಭ್ರಮದ ಮಾತು. ರಚನೆ ಹೆಚ್ ಮಲ್ಲಿಕಾರ್ಜುನ ಆರಾಧ್ಯ, ಸೋಮೇನಹಳ್ಳಿ. ಕೋಟೆ ಕೊತ್ತಲಗಳ ನಾಡು, ಗುಡ್ಡ ಬೆಟ್ಟಗಳ ಬೀಡು, ಇತಿಹಾಸದ ತವರೂರು, ಶಿಲಾಯುಗದ ಹಳೆಯೂರು, ಕನ್ನಡದ ನಡುನಾಡು, ಜನಪದದ ಸಿರಿಹಾಡು, ಗಂಡು ಗಲಿಗಳ ಕೋಡು, ಅವಧೂತರ ಪುಣ್ಯದ ಜಾಡು, ನಿಮ್ಮೆಲ್ಲರ ಎಮ್ಮೆಯ ಚಿತ್ರದುರ್ಗದ ಆಕಾಶವಾಣಿ, ನಿಮ್ಮಂತ ಜಾಣ ಜಾಣೆಯರ ಸಿರಿವಾಣಿ. ಸುಸ್ಥಿರ ಸಮಾಜದ ಅಭಿವೃದ್ಧಿಗೆ ನಿರಂತರ ಚಲನಶೀಲತೆಯಲ್ಲಿ ತೊಡಗಿರುವ ಬಗ್ಗೆ ನಾವು ನೀವೆಲ್ಲ ಸಿಹಿಯಾದ ಚರ್ಚೆ ಮಾಡೋಣ, ಬನ್ನಿ. ನಮ್ಮೆಲ್ಲ ಗೌರವಾನ್ವಿತ ಕೇಳುಗರೆ, ಚಿತ್ರದುರ್ಗ ಆಕಾಶವಾಣಿ ಯಾವತ್ತೂ ಕೂಡ ನಿಮ್ಮಗಳಿಗೆ ಆಭಾರಿಯಾಗಿದೆ. ಬನ್ನಿ, ಮತ್ತೊಮ್ಮೆ ಮಗದೊಮ್ಮೆ ನಿಮಗೆ ಋಣ್ಮನದ ಪ್ರೀತಿಪೂರ್ವಕ ಸ್ವಾಗತ, ಸುಸ್ವಾಗತ. ಅರೆರೆರೆ, ಇದೇನಪ್ಪ ಇದು? ಮಧ್ಯದಲ್ಲಿ ರೇಡಿಯೋ ಇಟ್ಕೊಂಡು ಅದರ ಸುತ್ತ ಇಷ್ಟೊಂದ್ ಜನ ಕುತ್ಕೊಂಡು ಏನ್ ಮಾಡ್ತಾ ಇದ್ದೀರಾ ನೀವೆಲ್ಲ? ವಿಷಯ ಇದೆ ಗೌರಮ್ಮ, ವಿಷಯ ಇದೆ. ಇದು ನಮ್ಮೆಲ್ರಿಗೂ ಸಂಬಂಧಿಸಿದ್ದೇ ಆಗಿದೆ, ನಾವೆಲ್ಲ ಸಂಭ್ರಮಿಸೋದು ಆಗಿದೆ. ನಮ್ಮ ಚಿತ್ರದುರ್ಗ ಆಕಾಶವಾಣಿ ಕೇಂದ್ರ ಪ್ರಾರಂಭವಾಗಿ ಈ ಹೊತ್ತಿಗೆ 3.5 ದಶಕದ ಸಂಭ್ರಮ. ಅದಕ್ಕಾಗಿ ವಿಶೇಷವಾದ ಚರ್ಚೆ ಇದೆ ಕಣವ. ನಮ್ಮ ದೇಶದ ಸಂದರ್ಭದಲ್ಲಿ ನೋಡೋದಾದ್ರೆ 1923 ಮುಂಬೈನಲ್ಲಿ ಮೊದಲು ರೇಡಿಯೋ ಕ್ಲಬ್ ಪ್ರಾರಂಭ ಆಯ್ತು ಜಯಮ್ಮ. 1935 ಆಗಿನ ನಮ್ಮ ಮೈಸೂರು ರಾಜ್ಯದ ಮೊದಲ ರೇಡಿಯೋ ಕೇಂದ್ರ ಶುಭಾರಂಭ ಆಯ್ತು. ಮೈಸೂರು ಆಕಾಶವಾಣಿಯನ್ನ ತಮ್ಮ ಸ್ವಂತ ಹಣದಿಂದ ಆರಂಭ ಮಾಡಿದವರು ಶ್ರೀಯುತ ವಿ ಗೋಪಾಲ ಸ್ವಾಮಿಯವರು. ಇದನ್ನು ಮಾತ್ರ ನಾವು ಯಾವತ್ತೂ ಮರೆಯೋ ಹಾಗಿಲ್ಲ. ಅದಾಗಿ ಎಷ್ಟೊಂದು ವರ್ಷಗಳ ನಂತರ ಅಂದ್ರೆ 1991 ಮೇ ತಿಂಗಳ 3 ನಮ್ಮೂರು ಅದೇ ಚಿತ್ರದುರ್ಗ ಆಕಾಶವಾಣಿ ಕೇಂದ್ರ ಪ್ರಾರಂಭ ಆಯ್ತು. ಎಷ್ಟೋ ಜನಗಳ ಕನಸು ನನಸಾದಂತ ದಿವಸ ಅದು. ಆಕಾಶವಾಣಿನ ಪ್ರಾರಂಭ ಮಾಡಿದ್ದು ಯಶಸ್ವಿಯಾಗಿ ನಡೆಸಿಕೊಂಡು ಬರ್ತಿರೋದು ಎಷ್ಟು ದೊಡ್ಡ ಜವಾಬ್ದಾರಿ ಅಲ್ವಾ ಶಿವಣ್ಣ? ಅಷ್ಟಲ್ದೆ ಏನ್ ಗೌರಮ್ಮ, ಒಂದ್ ಮನೆಯನ್ ನಡೆಸೋದೆ ಎಷ್ಟ್ ಕಷ್ಟ ಅಂತೀನಿ, ಅಂತದ್ರಲ್ಲಿ ಬಹು ದೊಡ್ಡದಾದ ಒಂದು ಸಂಸ್ಥೆಯನ್ನ ಕಟ್ಟಿ ಬೆಳೆಸೋದು ಸುಲಭದ ಗುರಿ ಆಗಿರ್ಲಿಲ್ಲ. ಹೌದಲ್ಲವ ಜಯಮ್ಮ, ನಮ್ಮಂತ ಸಾಮಾನ್ಯ ಜನಗಳೇ ಪ್ರತಿಯೊಂದು ಹೆಜ್ಜೆ ಇಡಬೇಕಾದ್ರೂ 10 ಯೋಚನೆ ಮಾಡ್ತೀವಿ. ಅಂಥದ್ರಲ್ಲಿ ಬಹು ಮುಖ್ಯವಾದ ಮಾಧ್ಯಮವಾಗಿ ಚಿತ್ರದುರ್ಗ ಆಕಾಶವಾಣಿ ಕೇಂದ್ರ ನಿರ್ವಹಿಸಬೇಕಾಗಿದ್ದಂತ ಹೊಣೆಗಾರಿಕೆ ತುಂಬಾ ಮಹತ್ವದ್ದಾಗಿತ್ತು. ನೀನೇನಂತೆ ಗೌರಮ್ಮ? ಅಲ್ವೇನಪ್ಪ, ಮತ್ತೆ ಎಷ್ಟೊಂದು ಒತ್ತಾಯ ಒತ್ತಾಸೆ ಪ್ರಯತ್ನಗಳ ಫಲಸ್ವರೂಪ ನಮ್ಮ ಆಕಾಶವಾಣಿ. ಮುತ್ತು ಪಡಿಬೇಕು ಅಂದ್ರೆ ಸಮುದ್ರದ ಆಳಕ್ಕೆ ಇಳಿಲೇಬೇಕು ಕಣ್ ಗೌರಮ್ಮ. ಇಂತ ಉನ್ನತವಾದ ಸಂಸ್ಥೆಯನ್ನ ಹೊಂದಬೇಕು ಅಂದ್ರೆ ನಿರಂತರವಾದ ಪ್ರಯತ್ನ ಬೇಕೇ ಬೇಕಾಗಿತ್ತು. ಇವತ್ತು ನಿಂತು ಹಿಂತಿರುಗಿ ನೋಡಿದ್ರೆ ಇದರ ಹೋರಾಟದ ಹಿಂದಿನ ಹಾದಿ ಹಳಬರಿಗೆ ತಿಳಿದಷ್ಟು ಹೊಸಬರಿಗೆ ತಿಳಿಯಲಾರದು ಅನ್ಸುತ್ತೆ. ತಿಳ್ಕೊಳಕ್ಕೂ ಪ್ರಯತ್ನ ಮಾಡಿದ್ರಾಯ್ತು ಅಲ್ವಾ ಶಿವಣ್ಣ? ಹೌದು ಗಂಗಮ್ಮ, ಚಿತ್ರದುರ್ಗಕ್ಕೆ ಇದನ್ನು ಪಡ್ಕೊಂಡು ಬಂದಿದ್ದು ಯಾವ ರೀತಿ ಮುಖ್ಯವಾಗಿತ್ತೋ, ಇದನ್ನ ಸಮರ್ಥವಾಗಿ ಮುನ್ನಡೆಸಿಕೊಂಡು ಹೋಗೋದು ಅದಕ್ಕಿಂತಲೂ ಮುಖ್ಯವಾಗಿತ್ತು ಕಣವ. ಹೌದು ಶಿವಣ್ಣ, ಈ ಭಾಗ ಎಲ್ಲಾ ಜನರ ಆಶೋತ್ತರಗಳನ್ನು ಪ್ರತಿಬಿಂಬಿಸಬೇಕಾದ ಬಹುದೊಡ್ಡ ಹೊಣೆಗಾರಿಕೆ ಸಂಬಂಧಿಸುವವರ ಮೇಲಿತ್ತು. ಸಹಜವಾಗಿ ಜನರ ನಿರೀಕ್ಷೆಗಳ ಪ್ರಮಾಣ ಕೂಡ ದೊಡ್ಡದೇ ಇತ್ತು. ಅದೇನ ಹೇಳ್ತಾರಲ್ಲ ಹಂಗೆ, ಮೈಯೆಲ್ಲ ಕಣ್ಣಾಗಿ ಕಿವಿಯಾಗಿ ತನ್ನನ್ನು ತಾನು ರೂಪಿಸಿಕೊಳ್ಬೇಕಾಗಿತ್ತು ಗೌರಮ್ಮ. ಇಂತಹ ಸಾರ್ವಜನಿಕ ಸಂಸ್ಥೆಗಳು ಲಾಭದ ನಿರೀಕ್ಷೆಯನ್ನ ಮೀರಿ ಕೆಲಸ ಮಾಡಬೇಕಾದ ಅನಿವಾರ್ಯತೆ ಇರುತ್ತೆ. ಸಮರ್ಪಣಾ ಮನೋಭಾವ ಎಲ್ಲದಕ್ಕಿಂತ ಮುಖ್ಯವಾಗಿರುತ್ತೆ ಶಿವಣ್ಣ. ಸಂಪನ್ಮೂಲ ಮೂಲಗಳ ಲಭ್ಯತೆ ಮಟ್ಟ ಏನೇ ಇದ್ರೂ ಕೂಡ ಕಾರ್ಯಕ್ರಮಗಳ ಗುಣಮಟ್ಟದಲ್ಲಿ ರಾಜಿ ಮಾಡಿಕೊಳ್ಳೋ ಪ್ರಶ್ನೆಯೇ ಬರೋದಿಲ್ಲ. ತನ್ನೆಲ್ಲ ಪ್ರಯತ್ನಗಳನ್ನು ಮೀರಿ ಎಷ್ಟು ಸಾಧ್ಯವೋ ಅಷ್ಟು ಒಳ್ಳೆಯದನ್ನ ಕೊಡಬೇಕಾದ ಜರೂರತ್ತು ಕೂಡ ಇಲ್ಲಿರುತ್ತೆ. ಇಂಥ ಸಂಸ್ಥೆಗಳು 10 ಅಂತ ಆಗ್ಬಾರ್ದಲ್ಲ ಗೌರಮ್ಮ. ಯಾರೇ ಶ್ರಮಿಸಿದ ಹಳೆಯ ದಾರಿಯನ್ನ ಹೊರತಾಗಿಸಿ ತನ್ನದೇ ಆದ ಹೊಸ ದಾರಿಯ ಅನ್ವೇಷಣೆ ಮಾಡಿಕೊಂಡು ಪ್ರಯಾಣ ಮಾಡಬೇಕು. 10 ಬದಲು ಒಂದು ಮುತ್ತು ಕಟ್ಟು ಎನ್ನುವ ಮಾತಿಗೆ ಅನ್ವರ್ಥವಾಗಿ ಸಾಧಿಸಿ ತೋರಿಸಬೇಕಾಗಿತ್ತು. ನಿನ್ನ ಮಾತು 100 ಸತ್ಯ ಗಂಗಮ್ಮ. ಈ ವಿಷಯದಲ್ಲಿ ಚಿತ್ರದುರ್ಗ ಆಕಾಶವಾಣಿ ಕೇಂದ್ರ ಆ ಹೊತ್ತು ಈ ಹೊತ್ತು ಮತ್ತೆ ಯಾವ ಹೊತ್ತು ಕೂಡ ಸ್ಥಿರತೆಯನ್ನ ಕಾಪಾಡಿಕೊಂಡಿದೆ. ನಮ್ಮ ಆಕಾಶವಾಣಿ ಅಂದ್ರೆ ಒಂಥರ ಹಿತವಾದ ಬೀಸೋ ತಂಗಾಳಿ, ಪ್ರಶಾಂತವಾಗಿ ಹರಿಯೋ ತಂಪು ನೀರಿನ ಹಾಗೆ ಜಯಮ್ಮ. ಅದು ಸತ್ಯ ಬಿಡು, ಇಲ್ಲಿ ಧಾಮ್ ಧೂಮ್ ಅನ್ನೋ ಅಬ್ಬರ ಇಲ್ಲ, ಮನಸ್ಸು ಹೃದಯಗಳಿಗೆ ಕಿರಿಕಿರಿ ಮೊದಲೇ ಇಲ್ಲ. ಅನಗತ್ಯವಾದ ಅವಸರವಿಲ್ಲ, ಅನಾರೋಗ್ಯಕರವಾದ ಪೈಪೋಟಿ ಇಲ್ಲ. ಏನಂತೀಯ ಶಿವಣ್ಣ? ಅದರಲ್ಲಿ ಅನುಮಾನ ಏನ್ ಗಂಗಮ್ಮ? ಸುಳ್ಳು ಸುದ್ದಿ ಅತಿರೇಕಗಳಿಗೆ ಇಲ್ಲಿ ಸ್ಥಾನವಿಲ್ಲ ಕಣವ. ವಿಪರೀತವಾದ ಅಗ್ಗದ ಮಸಾಲೆ ಹಾಕಿ ಕಳಪೆ ಅಡುಗೆ ಮಾಡಿ ಬಡಿಸುವ ಜಾಯಮಾನವಂತೂ ಮೊದಲೇ ಇಲ್ಲ. ನಿಜವ ಜಯಮ್ಮ? ಅದ್ರಲ್ಲಿ ಸುಳ್ಳೇನು ಹೇಳ್ಗವ್ರಮ್ಮ, ಸಾವಯವ ಪದಾರ್ಥನ ಹಾಕಿ ಮಾಡಿದ ಆರೋಗ್ಯ ಪೂರ್ಣವಾದ ಮನೆ ಅಡಿಗೆ ಇದ್ದಂತೆ ನಮ್ಮ ಚಿತ್ರದುರ್ಗ ಆಕಾಶವಾಣಿಯ ಕಾರ್ಯಕ್ರಮಗಳು ಕಣವ. ಜನಗಳು ಕೇಳೋದನ್ನ ನಾವು ಕೊಡ್ತೀವಿ, ಅದು ನಮ್ಮ ಕರ್ತವ್ಯ. ಈ ತರದ ನೆಪಗಳು ಇಲ್ಲಿ ಇಲ್ವೇ ಇಲ್ಲ. ಅನಿಯಂತ್ರಣ ಅಪ್ರಯೋಜಕ ವಿಚಾರಗಳನ್ನ ನಮ್ಮ ಮನಸ್ಸು ಮೆದುಳಿಗೆ ತುರುಕುವ ಒಣಗೇಡಿತನಕ್ಕೆ ಇಲ್ಲಿ ಅವಕಾಶವೇ ಇಲ್ವೇ ಇಲ್ಲ. ಅದು ಸರಿಯಾದ ಮಾತು ನೋಡು, ನೈತಿಕತೆಯಲ್ಲಿ ರಾಜಿ ಮಾಡಿಕೊಳ್ಳೋ ಮಾತೇ ಇಲ್ಲಿಲ್ಲ. ಯಾಕೇಳು, ಇದು ನಮ್ಮ ಚಿತ್ರದುರ್ಗ ಆಕಾಶವಾಣಿ ಗಂಗಮ್ಮ. ಹಿಂದೆಲ್ಲ ಇಡೀ ನಮ್ಮ ರಾಜ್ಯಕ್ಕೆ 3-4 ಆಕಾಶವಾಣಿ ಕೇಂದ್ರಗಳು ಮಾತ್ರ ಇದ್ವೇನಪ್ಪ. ಹೌದು ಗೌರಮ್ಮ, ಆಗ ಜನಸಂಖ್ಯೆ ಕೂಡ ಕಡಿಮೆ ಇತ್ತವ. ದೇಶ ಆಗ್ತಾನೆ ಅಭಿವೃದ್ಧಿಯ ದಾರಿಯತ್ತ ಒಳತಾ ಇದ್ದ ಸಂದರ್ಭ ಅದು. ಲಭ್ಯವಿದ್ದಂತ ಮಿತ ಸಂಪನ್ಮೂಲದಲ್ಲಿ ಸಾಧಿಸಬೇಕಾದ ಗುರಿಗಳ ಸಂಖ್ಯೆ ಜಾಸ್ತಿ ಇತ್ತು. ತಾಂತ್ರಿಕ ಮಿತಿಗಳು, ಗುಣಮಟ್ಟದ ನಿಯಂತ್ರಣದ ಸಾಧ್ಯತೆಗಳು ಇದಕ್ಕೆ ಕಾರಣ ಇದ್ರೂ ಇರಬಹುದು. ಇಷ್ಟಾದ್ರೂ ಕೂಡ ಅಸ್ತಿತ್ವದಲ್ಲಿದ್ದ ಕೇಂದ್ರಗಳ ಕಾರ್ಯಕ್ರಮಗಳು ರಾಜ್ಯದ ಉದ್ದಗಲಕ್ಕೂ ಲಭ್ಯವಾಗಿತ್ತು ಅಲ್ವಾ ಜಯಮ್ಮ? ನಿಜ, ನಾವು ಚಿಕ್ಕವರಾಗಿದ್ದಾಗ ಬೆಂಗಳೂರು, ಭದ್ರಾವತಿ, ಧಾರವಾಡ ಆಕಾಶವಾಣಿ ಕೇಂದ್ರಗಳಿಂದ ಮೂಡಿ ಬರ್ತಿದ್ದ ಕಾರ್ಯಕ್ರಮಗಳನ್ನ ಕೇಳ್ತಾ ಇದ್ವಲ್ಲ ಗೌರಮ್ಮ ನಾವು. ಅದು ಸತ್ಯ. ಇಲ್ಲಿ ಒಂದು ಸಣ್ಣ ಸಮಸ್ಯೆ ಇತ್ತು ಜಯಮ್ಮ. ಈ ಕೇಂದ್ರಗಳು ರಾಜ್ಯದ ಬೇರೆ ಬೇರೆ ಸ್ಥಳಗಳಿಂದ ತುಂಬಾ ದೂರದಲ್ಲಿದ್ದವು. ಹೀಗಾಗಿ ರಾಜ್ಯದ ಸಮಗ್ರ ಪ್ರಾತಿನಿತ್ಯ ಕಷ್ಟವಾಗಿತ್ತು. ಇಷ್ಟೇ ಅಲ್ಲ ಗಂಗಮ್ಮ, ತನ್ನ ಮಿತಿಯ ನಡುವೆ ಕೂಡ ಹಳ್ಳಿ ದಿಲ್ಲಿಗಳ ಸುದ್ದಿಗೂ ಹೆಚ್ಚು ಒತ್ತು ಕೊಡಬೇಕಾಗಿತ್ತು. ಹೀಗಾಗಿ ಕೇಂದ್ರಗಳ ಮೇಲೆ ವಿಪರೀತವಾದ ಒತ್ತಡ ಇರ್ತಿತ್ತು ಕಣವ. ಇದರ ಜೊತೆಗೆ ಅಂತಾರಾಷ್ಟ್ರೀಯ ಮಟ್ಟದ ವಿಚಾರಗಳನ್ನು ಕೂಡ ಒಳಗೊಳ್ಳಬೇಕಾದ ಅನಿವಾರ್ಯತೆ ಇತ್ತಲ್ಲ ಶಿವಣ್ಣ. ಆದ್ರೂ ಗೌರಮ್ಮ, ಈ ಸವಾಲುಗಳನ್ನ ನಮ್ಮೆಲ್ಲ ಕೇಂದ್ರಗಳು ಕೂಡ ಸಮರ್ಥವಾಗಿ ನಿಭಾಯಿಸಿದವು ಕಣವ. ಅಂತಹ ಸುಸಂದರ್ಭದಲ್ಲಿ ಚಿತ್ರದುರ್ಗ ಆಕಾಶವಾಣಿ ಕೇಂದ್ರ ಪ್ರಾರಂಭ ಆಯ್ತು. ಈ ಭಾಗದ ಜನಗಳ ಸಂತೋಷ ನೋಡ್ಬೇಕಾಗಿತ್ತು. ನಮಗೆಲ್ಲ ಇದು ಎಂತಹ ಅದ್ಭುತವಾದ ಸಂಗತಿ ಆಗಿತ್ತು ಅಲ್ವ ಶಿವಣ್ಣ? ಇನ್ನೇನ್ ಗಂಗಮ್ಮ, ಮತ್ತೆ ತಪಸ್ಸು ಮಾಡಿ ವರ ಪಡ್ಕೊಂಡಂಗಾಗಿತ್ತು. ನಮ್ಮೂರಿಗೆ ಆಕಾಶವಾಣಿ ಕೇಂದ್ರ ಬಂತು ನೋಡು. ಇದರ ಸ್ಥಾಪನೆಯಿಂದ ನಮ್ಮ ಪ್ರಾದೇಶಿಕ ಪ್ರತಿಭೆ, ಕೃಷಿ, ಸಾಹಿತ್ಯ, ಸಂಸ್ಕೃತಿ, ಅಭಿವೃದ್ಧಿ, ಬದುಕು, ಬೆಳವಣಿಗೆಗಳಿಗೆ ಒಳ್ಳೆಯ ಬಲ ಬಂತು. ಈ ರೇಡಿಯೋ ಕೇಂದ್ರದಿಂದ ಇಡೀ ನಮ್ಮ ಬಯಲು ಸೀಮೆಗೆ ಒಳ್ಳೆ ಕಳೆ ಬಂತು. ಏನಂತೀಯ ಜಯಮ್ಮ? ಅಲ್ವೇನವ ಮತ್ತೆ, ಇಂತಹ ಕೇಂದ್ರಗಳು ಸ್ಥಾಪನೆ ಎಷ್ಟು ಅಗತ್ಯವಾಗಿದೆ ನೋಡು. ಇದರ ಹಿಂದೆ ನಮ್ಮ ಅರಿವಿಗೆ ಬಾರದೆ ಅನೇಕ ಉದಾತ್ತ ಉದ್ದೇಶ ಕಾರಣಗಳು ಅಡಕವಾಗಿರ್ತವೆ. ಇವೆಲ್ಲ ಮೇಲ್ನೋಟಕ್ಕೆ ಕಾಣುವಷ್ಟು ಸರಳವಾಗಿಲ್ಲ ಜಯಮ್ಮ. ಮನರಂಜನೆಯ ಜೊತೆಗೆ ಮಾನವ ಸಂಪನ್ಮೂಲದ ಅಭಿವೃದ್ಧಿಯಂತಹ ಸೂಕ್ಷ್ಮ ದೃಷ್ಟಿಕೋನಗಳು, ಸಾಂಸ್ಕೃತಿಕ ಹೊಣೆಗಾರಿಕೆಗಳು ಮುಖ್ಯವಾಗಿರ್ತವೆ. ಅಂದ್ರೆ ಒಂದಿಡೀ ಭಾಗದ ಸರ್ವತೋಮುಖ ಬೆಳವಣಿಗೆಯ ಸಕಾರಣಗಳು ಇದರ ಆಂತರ್ಯದಲ್ಲಿದ್ದವೆ ಎಂದಂಗಾಯ್ತು ಗೌರಮ್ಮ. ಇಂಥ ಸೂಕ್ಷ್ಮ ಸಂಗತಿಗಳು ನಮಗೆ ಅರ್ಥವಾಗಬೇಕು. ಇದರಿಂದ ನಮ್ಮ ಕೇಂದ್ರ ಮತ್ತು ಕೇಳುಗರ ನಡುವಿನ ಸಂಬಂಧ ಇನ್ನಷ್ಟು ಅರ್ಥಪೂರ್ಣವಾಗಿ ಬೆಳೆಯೋಕಿದಕ್ಕೆ ಸಾಧ್ಯವಾಗುತ್ತೆ. ಗೌರಮ್ಮ, ಇದು ನಮ್ಮ ಆಸಕ್ತಿ ಮತ್ತು ಹೊಣೆಗಾರಿಕೆ ಎರಡೂ ಆಗ್ಬೇಕಣವ. ಕೇಳುಗರಿಗಾಗಿ ಹಗಲೂ ರಾತ್ರಿ ಕ್ರಿಯಾಶೀಲವಾಗಿ ಕಾರ್ಯನಿರ್ವಹಿಸ್ತಾ ಇರುವ ನಮ್ಮ ರೇಡಿಯೋ ಕೇಂದ್ರವನ್ನ ನಾವು ಎಲ್ಲರೂ ಸದುಪಯೋಗ ಮಾಡ್ಕೋಬೇಕು ಕಣವ. ಅವಾಗಂತೂ ಈಗ ನಂಗೆ ಬೇರೆ ಮಾಧ್ಯಮಗಳ ಅಬ್ಬರ ಅಷ್ಟಾಗಿರ್ಲಿಲ್ಲ. ಆಕಾಶವಾಣಿ ಮತ್ತು ದಿನಪತ್ರಿಕೆಗಳು ತುಂಬಾ ಮುಖ್ಯವಾದ ಪಾತ್ರ ವಹಿಸ್ತಾ ಇದ್ವು. ಆ ಸಮಯದಲ್ಲಿ ಬೆಳಿಗ್ಗೆ ರೇಡಿಯೋದಲ್ಲಿ ಸುಪ್ರಭಾತ ಕೇಳೋದ್ರಿಂದ ನಮ್ಮ ದಿನಚರಿ ಪ್ರಾರಂಭ ಆಗ್ತಿತ್ತು. ಆ ಸುಪ್ರಭಾತ ಈಗಲೂ ಕೂಡ ನಮ್ ಕಿವಿಲಿ ಹಂಗೆ ರಿಂಗಳಿಸ್ತಾ ಇರುತ್ತೆ ಕಣವ. ಹೃದಯದ ಆಳಕ್ಕಿಳಿದು ಭಾವನೆಗಳ ತರಂಗಗಳನ್ನೇ ಎಬ್ಬಿಸಿ ಬಿಟ್ಟಿತ್ತು ಮಾರಾಯ. ಚಿತ್ರದುರ್ಗ ರೇಡಿಯೋ ಕೇಂದ್ರದ ಒಂದೊಂದು ಕಾರ್ಯಕ್ರಮವೂ ಕೂಡ ಆಕಾಶದಿಂದ ಬೀಳೋ ಸ್ವಾತಿ ಮಳೆಯ ಮುತ್ತಿನ ಅನಿಗಳಂತೈತೆ. ಏನಂತೀಯ ಗಂಗಮ್ಮ? ಅದೇನೋ ಹೇಳ್ತಾರಲ್ಲ ಸಿಗ್ನೇಚರ್ ಟ್ಯೂನ್ ಅಂತ, ಅದನ್ನ ಕೇಳ್ತಾ ಇದ್ರೆ ಇಷ್ಟದ ಅತಿಥಿ ಮನೆಗೆ ಬಂದಂತಾಗುತ್ತೆ, ಅಮೂರ್ತವಾದ ಆಪ್ತತೆ ಮೂಡುತ್ತೆ. ಒಂದೇ ಮಾತರಂ ಗೀತೆ ಇದೆಯಲ್ಲ, ಇಡೀ ದಿವಸ ನಮ್ಮ ದೇಶಾಭಿಮಾನವನ್ನ ಜಾಗೃತ ಸ್ಥಿತಿಯಲ್ಲಿ ಇಡೋದಕ್ಕೆ ಸಹಾಯ ಮಾಡುತ್ತೆ. ಹೌದಾ ಗೌರಮ್ಮ? ಖಂಡಿತ ನಿಜ ಕಣಪ್ಪ. ಅದೇ ರೀತಿ ನಸುಕಿನ ಸಂದರ್ಭದಲ್ಲಿ ಕೇಳಿ ಬರುವ ಶುಭ ನುಡಿಗಳು ಒಂದು ರೀತಿಯ ಸಕಾರಾತ್ಮಕ ಮನಸ್ಥಿತಿಗೆ ನಮ್ಮನ್ನ ಕೊಂಡೊಯ್ಯುತ್ತೆ. ಅದರ ಜೊತೆಗೆ ಮಂಗಳ ಧ್ವನಿ ನಮ್ಮ ಮನಸ್ಸು ಹೃದಯದಲ್ಲಿ ಒಂದು ಸುಂದರವಾದ ಅನುಭೂತಿಯನ್ನ ಸೃಷ್ಟಿಸುತ್ತೆ. ಭಕ್ತಿ ಗೀತೆಗಳು ಪ್ರಸಾರ ಆಗ್ತವಲ್ಲ, ಕೇಳೋದಿಕ್ಕೆ ಎಷ್ಟು ಚೆನ್ನಾಗಿರ್ತವೆ ಅಂತೀಯ. ಅವು ನಮ್ಮ ಮುಂಪರನ್ನೇ ದೂರ ಮಾಡುತ್ತೆ. ಅಲ್ಲಿ ಸೂರ್ಯ ಲೋಕದ ಕತ್ಲೆಯನ್ನ ದೂರ ಮಾಡ್ತಾ ಇದ್ರೆ ಇಲ್ಲಿ ನಮ್ಮ ಚಿತ್ರದುರ್ಗ ಆಕಾಶವಾಣಿ ನಮ್ಮ ಮನಸ್ಸಿನ ಕತ್ಲೆಯನ್ನ ಕಳೆಯುತ್ತಾ ಇರುತ್ತೆ. ಬೆಳಗಿನ ಜಾವಕ್ಕೆದ್ದು ತಮ್ಮ ತಮ್ಮ ಕಾರ್ಯದಲ್ಲಿ ತೊಡಗಿರುವವರಿಗೆ ದೇವರು ಪೂಜೆ ಮಾಡಿದ ರೀತಿ ಸಮಾಧಾನವನ್ನು ಕೊಡುತ್ತೆ. ಇದೆಲ್ಲದರ ಜೊತೆಗೆ ನಮ್ಮ ಬುದ್ಧಿ ಮತ್ತು ಹೃದಯವನ್ನ ಸಾಣಿ ಹಿಡಿದು ವರೆಗೆ ಹಚ್ಚಿ ಶುದ್ಧ ಮಾಡುವ ಮತ್ತೊಂದು ಕಾರ್ಯಕ್ರಮ ಯಾವ್ದು ಅಂತ ಹೇಳ ಗಂಗಮ್ಮ ನೋಡೋಣ. ಅಷ್ಟು ಗೊತ್ತಾಗಲ್ವ ನಂಗೆ? ಅದು ನಮ್ಮೆಲ್ಲರ ನೆಚ್ಚಿನ ಚಿಂತನ ಅಲ್ವಾ ಜಯಮ್ಮ? ಈ ಚಿಂತನ ಇದೆಯಲ್ಲ, ಇದು ನಮ್ಮ ಮನಸ್ಸನ್ನ ಮಂಥನಗೊಳಿಸುತ್ತೆ ಕಣವ. ಇಲ್ಲಿ ಮೂಡಿ ಬರ್ತಕ್ಕಂತ ವಿಷಯಗಳು, ಆ ವಿಷಯಗಳನ್ನ ಪ್ರಸ್ತುತಪಡಿಸುವ ರೀತಿ ಇದೆಯಲ್ಲ, ಇದಂತೂ ಅದ್ಭುತ ಕಣವ. ಇಂಥ ಕಾರ್ಯಕ್ರಮಗಳು ನಮ್ಮ ಬದುಕಿಗೆ ದಾರಿದೀಪಗಳಿದ್ದಂತೆ ಶಿವಣ. ಇದರ ಬೆಳಕಿನಲ್ಲಿ ಮುನ್ನಡೆಯುವ ಮನಸ್ಸು ನಮಗಿರ್ಬೇಕು, ಅದು ಮುಖ್ಯ ಕಣಪ್ಪ. ಚಿತ್ರದುರ್ಗ ಕೇಂದ್ರದಿಂದ ಬಿತ್ತಾರವಾಗೋ ದೇಶಭಕ್ತಿ ಗೀತೆಗಳು ಕೂಡ ಅವನ್ನ ಕೇಳ್ತಾ ಇದ್ರೆ ರಾಷ್ಟ್ರ ಪ್ರೇಮ ಉದ್ದೀಪನವಾಗುತ್ತೆ. ನಾವು ಚಿಕ್ಕವರಿದ್ದಾಗ ಶಾಲೆಗಳಲ್ಲಿ ಇವುಗಳನ್ನ ಹಾಡ್ತಾ ಇದ್ವಿ. ಇತ್ತೀಚೆಗೆ ಇಂಥ ಹಾಡುಗಳು ಅಷ್ಟಾಗಿ ಕೇಳೋದಿಕ್ಕೆ ಸಿಗ್ತಾ ಇಲ್ಲ. ರೇಡಿಯೋದಲ್ಲಿ ಇವುಗಳನ್ನು ಕೇಳ್ತಾ ಇದ್ರೆ ನಮ್ಮ ಮನಸ್ಸಿದೆಯಲ್ಲ ಹಳೆ ನೆನಪುಗಳೊಂದಿಗೆ ಸಂವಾದ ಶುರು ಮಾಡುತ್ತೆ. ನಾವು ಕೇಳುವ ಸುದ್ದಿಗಳು ಸತ್ಯವಾಗಿವೆ ಅಂದ್ಕೋಬೇಕು ಅಂದ್ರೆ ನಮ್ಮ ಆಕಾಶವಾಣಿಲೇ ಕೇಳ್ಬೇಕು. ಹೌದಮ್ಮ, ರೇಡಿಯೋದಲ್ಲಿ ಬಂದಿದೆ ಅಂದ್ರೆ ಅದು ನಿಜವೇ ಆಗಿರುತ್ತೆ. ಇಲ್ಲಿ ಬರುವ ವಾರ್ತೆಗಳ ವಿನ್ಯಾಸ, ನಂಬಿಕೆ, ಖಚಿತಗಳಿಗೆ ಮತ್ತೊಂದು ಹೆಸರು. ವಸ್ತು ಮತ್ತು ವಿಷಯ ನಿಷ್ಠತೆಯ ಪ್ರತೀಕ ನಮ್ಮ ಚಿತ್ರದುರ್ಗ ರೇಡಿಯೋ ಜಯಮ್ಮ. ಏನೋ ಒಂದ್ ಕೊಟ್ಟು ಪೂರೈಸಬೇಕೆನ್ನುವಂತ ಹಗುರವಾದ ಆಲೋಚನೆ ಇಲ್ಲಿಲ್ಲ. ಇಂಥದ್ದನ್ನೇ ನೀಡಬೇಕೆನ್ನುವಂತ ಗಟ್ಟಿ ನಿಲುವು ಈ ಕೇಂದ್ರದ ಹಿರಿಮೆ ಗಂಗಮ್ಮ. ನಮ್ಮ ಚಿತ್ರದುರ್ಗದ ಆಕಾಶವಾಣಿ ಒಂದ್ ರೀತಿಲಿ ಜ್ಞಾನ ಪ್ರಸಾರಣದ ಕೈ ಕಾರ್ಯ ಮಾಡ್ತಿದೆ ಅನ್ಸುತ್ತೆ. ನೀನೇನ್ ಹೇಳ್ತೀಯ ಜಯಮ್ಮ? ಹೌದ್ ಕಣವ, ಇಲ್ಲಿ ಮೂಡಿ ಬರುವ ಕಾರ್ಯಕ್ರಮಗಳು ನಮ್ಮಂತ ಕೇಳುಗರಿಗೆ ಒಂದಲ್ಲ ಒಂದ್ ರೀತಿ ಉತ್ತಮ ಕಲಿಕೆಗೆ ದಾರಿ ಮಾಡಿಕೊಡುತ್ತೆ. ಅಂದ್ರೆ ಈ ಕೇಂದ್ರ ತನ್ನ ಪ್ರಸರಣಗಳ ಮೂಲಕ ಶೋಸ್ತೃಗಳ ಅರಿವಿನ ಪರಿಧಿಯನ್ನ ವಿಸ್ತರಿಸಿದೆ ಅನ್ನು. ಅದು ನಿಜವೇ ಬಿಡು ಗಂಗಮ್ಮ. ಯಾವುದೇ ಒಂದು ಮಾಧ್ಯಮಕ್ಕೆ ತನ್ನದೇ ಆದ ಸಾಮಾಜಿಕ ಜವಾಬ್ದಾರಿ ಇರುತ್ತೆ, ಇರಲೇಬೇಕು. ಇನ್ನು ದೇಶದ ಘನತೆ ಗೌರವಗಳನ್ನು ಹೆಚ್ಚುವ ಕೆಲಸದಲ್ಲಿ ಮಾಧ್ಯಮಗಳ ಪಾತ್ರ ತುಂಬಾ ದೊಡ್ಡದು ನೋಡಮ್ಮ. ಈ ವಿಷಯದಲ್ಲಿ ನಮ್ಮ ಆಕಾಶವಾಣಿ ಪ್ರತ್ಯಕ್ಷವಾದ ಮಾದರಿಯಾಗಿದೆ ಶಿವಣ. ಎಲ್ಲರೂ ಒಟ್ಟಿಗೆ ಕುಳಿತು ಕೇಳಬಹುದಾದಂತಹ ಸಭ್ಯವಾದ ಮಾಧ್ಯಮ ಚಿತ್ರದುರ್ಗ ಆಕಾಶವಾಣಿ. ಇನ್ನು ರೈತರ ಜೊತೆಗಿನ ಚಿತ್ರದುರ್ಗ ಕೇಂದ್ರದ ಸಂಪರ್ಕ ಅವಿನಭಾವವಾದದ್ದು. ಕೇಂದ್ರ ಈ 3.5 ದಶಕದಲ್ಲಿ ತುಂಬಾ ಗಟ್ಟಿಯಾಗಿ ಬೆಳೆದಿದೆ. ಅದೇ ರೀತಿ ನಮ್ಮ ರೈತರ ಜ್ಞಾನ ಮತ್ತು ಆತ್ಮವಿಶ್ವಾಸವನ್ನು ದಿಟ್ಟವಾಗಿ ಬೆಳೆಸಿದೆ. ರೈತರೊಟ್ಟಿಗೆ ಈ ಮಟ್ಟಿನ ಸಂಬಂಧವನ್ನ ವಿಶ್ವಾಸಪೂರ್ವಕವಾಗಿ ಪ್ರೋತ್ಸಾಹಿಸಿಕೊಂಡು ಬಂದಿರುವ ಮಾಧ್ಯಮಗಳಲ್ಲಿ ನಮ್ಮ ಚಿತ್ರದುರ್ಗ ಕೇಂದ್ರ ಪ್ರಮುಖವಾಗಿ ನಿಲ್ಲುತ್ತೆ ನೋಡು. ಹೌದಪ್ಪ, ಕೃಷಿಯ ಬಗ್ಗೆ ಒಂದಲ್ಲ ಒಂದು ಕಾರ್ಯಕ್ರಮ ಪ್ರತಿ ದಿನ ಇದ್ದೇ ಇರುತ್ತೆ. ಎಲ್ಲೋ ದೂರದಲ್ಲಿ ಯಾವುದೋ ತೋಟ ಹೊಲದ ಮಾಹಿತಿಯನ್ನು ಇನ್ನೊಬ್ಬ ರೈತರ ಜಮೀನಿಗೆ ನೇರವಾಗಿ ತಲುಪುತ್ತೆ. ರೈತರಿಗೆ ತುಂಬಾ ಉಪಯುಕ್ತವಾದ ಮಾಹಿತಿಗಳನ್ನ ಚರ್ಚೆ, ಸಂವಾದ, ಸಂವಹನ, ಹರಟೆಗಳ ಮೂಲಕ ಸುಲಭವಾಗಿ, ಸರಳವಾಗಿ, ಅಷ್ಟೇ ಪರಿಣಾಮಕಾರಿಯಾಗಿ ನಿರೂಪಿಸ್ತಾರೆ ಕಣವ. ಕೃಷಿಯಲ್ಲಿ ರೈತರು ಅನ್ವೇಷಿಸುವ ಹೊಸ ಹೊಸ ಪ್ರಯೋಗಗಳ ಬಗ್ಗೆ ಬೇರೆ ರೈತರಿಗೆ ಮುಟ್ಟಿಸುತ್ತೆ ಶಿವಣ್ಣ. ಭೌತಿಕವಾಗಿ ದೂರ ದೂರ ಇರೋ ರೈತರನ್ನ ಪರಸ್ಪರ ಪರಿಚಯ ಮಾಡಿಸಿ ಹತ್ರ ಮಾಡುತ್ತೆ. ಆ ಮೂಲಕ ವಿಚಾರಗಳ ಕೊಡುಕೊಳ್ಳುವಿಕೆಗೆ ವೇದಿಕೆ ಆಗುತ್ತೆ ಗಂಗಮ್ಮ. ಅನ್ನವನ್ನು ಇಕ್ಕುವುದು, ನನ್ನಿಯನ್ನು ನುಡಿಯುವುದು, ತನ್ನಂತೆ ಪರರ ಬಗೆದೊಡೆ ಕೈಲಾಸ ನೆರೆಮನೆಯೊಕ್ಕು ಅಂತ ಸರ್ವಜ್ಞ ಮೂರ್ತಿ ಹೇಳಿದ್ದಾರೆ. ನಮ್ಮ ಕೇಂದ್ರದ ರೈತರನ್ನು ತನ್ನೊಳಗೆ ಒಂದು ಮಾಡಿಕೊಂಡು ಅನ್ನವನ್ನು ಬೆಳೆಯುವವನಿಗೆ ನನ್ನಿಯನ್ನೇ ಬಯಸುತ್ತೆ. ಬಾಯಿದ್ದವನು ಬರದಲ್ಲೂ ಬದುಕಿದ ಎನ್ನೋರ ಮಧ್ಯೆ ಇಂತಹ ಎಲೆಮರೆ ಕಾಯಿಗಳು ಯಾರ ಕಣ್ಣಿಗೂ ಕಾಣದೆ ಇರೋದೇ ಜಾಸ್ತಿ. ಆದ್ರೆ ಇಂಥವರನ್ನ ಪತ್ತೆ ಹಚ್ಚಿ ಪರಿಚಯ ಮಾಡಿಸುತ್ತೆ ಆಕಾಶವಾಣಿ. ಇಂತಹ ಪ್ರಯತ್ನಗಳಿಗೆ ಕೇಂದ್ರದ ಅಧಿಕಾರಿಗಳು ಸಿಬ್ಬಂದಿಗಳನ್ನ ಮೆಚ್ಚಲೇಬೇಕು ಶಿವಣ. ಆಹಾರ ಧಾನ್ಯಗಳು, ತೋಟಗಾರಿಕೆ, ಮೀನುಗಾರಿಕೆ, ರೇಷ್ಮೆ, ಈ ತರ ನಮ್ ಬೇಸಾಯಕ್ಕೆ 100 ಮುಖಗಳು. ಎಲ್ಲಾ ಕ್ಷೇತ್ರಗಳ ಅಧಿಕಾರಿ ನೌಕರರನ್ನ ಸಂದರ್ಶನೆ ಮಾಡುತ್ತೆ ನಮ್ಮ ಆಕಾಶವಾಣಿ. ಇಲಾಖೆ ಯೋಜನೆಗಳು, ಕಾರ್ಯಕ್ರಮಗಳ ಸಂಪೂರ್ಣವಾದ ಮಾಹಿತಿಯನ್ನ ಇದರ ಮುಖಾಂತರ ರೈತರಿಗೆ ತಲುಪಿಸುತ್ತೆ. ಕೃಷಿ ವಿಜ್ಞಾನಿಗಳು, ತಜ್ಞರು ಕಾಲಕಾಲಕ್ಕೆ ಈ ಕೇಂದ್ರದ ಮೂಲಕ ರೈತರಿಗೆ ಅಗತ್ಯವಾದ ಸಲಹೆ ನೀಡ್ತಾರೆ. ಅಷ್ಟೇ ಅಲ್ಲ, ದೊಡ್ಡ ರೈತರು, ಸಣ್ಣ ರೈತರು, ಅತಿ ಸಣ್ಣ ರೈತರು ಎನ್ನುವ ಯಾವುದೇ ಭೇದ ಇಲ್ಲಿಲ್ಲ. ಯಾರು ಬೇಕಾದ್ರೂ ತಮ್ಮಲ್ಲಿರುವಂತಹ ಉತ್ತಮವಾದ ಜ್ಞಾನವನ್ನ ಹಂಚಿಕೊಳ್ಳಕ್ಕೆ ಇಲ್ಲಿ ಅವಕಾಶವಿದೆ. ಸಮಾನತೆಯ ಪ್ರತೀಕ ನಮ್ಮ ಚಿತ್ರದುರ್ಗ ಆಕಾಶವಾಣಿ. ಜಯಮಾ, ಶಿಕ್ಷಣದ ವಿಷಯದಲ್ಲಿ ಕೂಡ ಬಹು ಮುಖ್ಯವಾದ ಪಾತ್ರವನ್ನ ವಹಿಸ್ತಿದೆ ಕಣವ ಕೇಂದ್ರ. ಅಧಿಕಾರಿಗಳು, ಶಿಕ್ಷಕರು, ಶಿಕ್ಷಣ ತಜ್ಞರುಗಳ ಮೂಲಕ ಈ ಬಗ್ಗೆ ಉಪಯುಕ್ತ ಮಾಹಿತಿ ನೀಡುತ್ತೆ. ವಿದ್ಯೆ ಉಳ್ಳವನ ಮುಖವು ಮುದ್ದು ಬರುವಂತಕ್ಕೂ, ವಿದ್ಯೆ ಇಲ್ಲದವನ ಬರಿಮುಖವು ಆಳೂರ ಹದ್ದಿನಂತಕ್ಕೂ ಎನ್ನುವ ಸರ್ವಜ್ಞನ ಮಾತು ಸತ್ಯ ಗಂಗಮ್ಮ. ಒಂದು ರಾಷ್ಟ್ರದ ಅಭ್ಯುದಯ ಮಕ್ಕಳಿಗೆ ನಾವು ಕೊಡ್ತಕ್ಕಂತ ಶಿಕ್ಷಣದ ಮೇಲೆ ಅವಲಂಬಿತವಾಗಿರುತ್ತೆ. ಈ ವಚನದ ಆಶಯ ನಮ್ಮ ಕೇಂದ್ರಕ್ಕೆ ಸ್ಫೂರ್ತಿಯಾಗಿದೆ ಶಿವಣ್ಣ. ಇದರ ಅನುಷ್ಠಾನಕ್ಕಾಗಿ ನಾವು ಏನೆಲ್ಲಾ ಮಾಡಬಹುದು ಎನ್ನುವ ಬಗ್ಗೆ ಆಕಾಶವಾಣಿ ಚಿಂತನೆ ಮಾಡುತ್ತೆ. ಬದಲಾದ ಕಾಲಘಟ್ಟದಲ್ಲಿ ಶಿಕ್ಷಣದ ವ್ಯಾಪ್ತಿ ಸ್ವರೂಪಗಳು ಕೂಡ ಬದಲಾಗಿವೆ. ಹೌದು ಜಯಮ್ಮ, ಮರಳಿನ ಮೇಲೆ ಕೈಬೆರಳಿನಿಂದ ಅಕ್ಷರ ಬರೆಯುತ್ತಿದ್ದ ದಿನಗಳಿದ್ವು, ಈಗ ನಾವ್ ಹೇಳಿದ್ರೆ ಸಾಕು ತಾವೇ ಬರೆಯೋ ಯಂತ್ರಗಳ ಕಾಲ. ಇದಕ್ಕೆ ತಕ್ಕಂತೆ ಶಿಕ್ಷಣ ಇಲಾಖೆ ಮತ್ತೆ ನಮ್ಮ ಆಕಾಶವಾಣಿ ಪ್ರತಿ ಕ್ಷಣ ತಮ್ಮನ್ನು ತಾವು ನವೀಕರಿಸಿಕೊಳ್ತಲೇ ಇರ್ತವೆ. ಈ ಬಗ್ಗೆ ಮಕ್ಕಳಿಗೆ ಅರಿವು ಮೂಡಿಸ್ತಿದೆ. ಬೇರೆ ಬೇರೆ ಶಾಲೆಗಳ ಪ್ರವೇಶ ಪರೀಕ್ಷೆ ಮಾನದಂಡಗಳು ಮತ್ತು ಪ್ರಕ್ರಿಯೆಗಳ ಬಗ್ಗೆ ಮಾಹಿತಿಯನ್ನು ಹಂಚಿಕೊಳ್ಳುತ್ತೆ. ಶಿಕ್ಷಣ ಜೊತೆಗೆ ಆರೋಗ್ಯನೂ ಬೇಕಲ್ಲವಾ? ಇದಕ್ಕೆ ಸಂಬಂಧಿಸಿದಂತೆ ಕೇಂದ್ರ ತುಂಬಾ ಕೆಲಸ ಮಾಡುತ್ತೆ. ಹಿಂದೆ ಬೆರೆಣಿಕೆಯ ಮಾಧ್ಯಮಗಳ ಸಂದರ್ಭದಲ್ಲಿ ಆಕಾಶವಾಣಿ ಕೇಂದ್ರದ ಮೇಲೆ ಈ ವಿಷಯದ ಕುರಿತು ತುಂಬಾ ಜವಾಬ್ದಾರಿ ಇತ್ತು ಗೌರಮ್ಮ. ಅಲ್ವಾ ಜಯಮ್ಮ, ಆ ಕಾಲದಲ್ಲಿ ಕುಷ್ಠರೋಗವನ್ನು ಕಾಯಿಲೆ ಬಗ್ಗೆ ತಪ್ಪು ನಂಬಿಕೆಗಳೇ ತುಂಬಿದ್ವು. ಈಗ ಈ ರೋಗ ಯಾವುದೇ ಪಾಪದ ಫಲ ಅಂದ್ಕೊಂಡಿದ್ರೋ ಜನ. ಇಂತ ತಪ್ಪು ಅಭಿಪ್ರಾಯಗಳನ್ನ ಬದಲಾಯಿಸೋಕೆ ಆಕಾಶವಾಣಿ ತುಂಬಾ ಪ್ರಯತ್ನ ಪಟ್ಟು ಯಶಸ್ವಿ ಆಯ್ತು ಗಂಗಮ್ಮ. ಕ್ಷಯರೋಗದ ನಿಯಂತ್ರಣದಲ್ಲೂ ಕೂಡ ರೇಡಿಯೋದ ಪ್ರಜ್ಞಾಪೂರ್ವಕವಾದ ಶ್ರಮವನ್ನ ನಾವು ಜ್ಞಾಪಕ ಮಾಡಿಕೊಳ್ಳೇಬೇಕು. ನಮ್ಮ ದೇಶವನ್ನು ವಿಪರೀತವಾಗಿ ಕಾಡಿದ ಮತ್ತೊಂದು ಸಮಸ್ಯೆ ಅಂದ್ರೆ ಪೋಲಿಯೋ ಅಲ್ವಾ ಜಯಮ್ಮ? ಹೌದೇಳ್ ಗೌರಮ್ಮ, ಆ ಕಾಲದಲ್ಲಿ ಇದರಿಂದ ಬಳಲುವವರ ಸಂಖ್ಯೆ ಬಹಳ ಹೆಚ್ಚಾಗಿತ್ತು. ಇದ್ರ ಬಗ್ಗೆ ಕೂಡ ತಪ್ಪು ಕಲ್ಪನೆಗಳಿದ್ವು. ದೇಶದ ಪ್ರಗತಿಗೆ ಇದು ದೊಡ್ಡ ಅಡ್ಡಿಯಾಗಿತ್ತು. ಪ್ರಾರಂಭದ ದಿನಗಳಲ್ಲಿ ಮಕ್ಕಳಿಗೆ ಪೋಲಿಯೋ ಲಸಿಕೆ ಹಾಕ್ಸೋದಕ್ಕೆ ಜನಗಳು ಹಿಂಜರಿತಾ ಇದ್ರು. ಪೋಲಿಯೋನಿ ಹಾಕ್ಸೋದ್ರಿಂದಾನೇ ಸಮಸ್ಯೆ ಹೆಚ್ಚಾಗುತ್ತೆ ಅಂತ ತಪ್ಪು ತಪ್ಪಾಗಿ ಭಾವಿಸಿದ್ರು. ಇಂಥ ಗೊಂದಲ ಮೌಢ್ಯಗಳ ನಿರ್ಮೂಲನೆಗೆ ಆಕಾಶವಾಣಿ ಕೇಂದ್ರ ತುಂಬಾ ಶ್ರಮ ವಹಿಸಿ ಕೆಲಸ ಮಾಡ್ತು. ಪೋಲಿಯೋ ಮುಕ್ತ ಸಮಾಜದತ್ತ ಯಶಸ್ವಿ ಪ್ರಯಾಣದಲ್ಲಿ ಆಕಾಶವಾಣಿ ಕೇಂದ್ರ ನಿರ್ವಹಿಸಿದ ಪಾತ್ರ ಅಭೂತಪೂರ್ವವಾಗಿತ್ತು. ಎಲ್ಲರೂ ತಿಳಿದುಕೊಳ್ಳಬೇಕಾದ ಮತ್ತೊಂದು ಮುಖ್ಯ ವಿಷಯ ಅಂದ್ರೆ ರಕ್ತದಾನ ಜಯಮ್ಮ. ತುರ್ತು ಸಮಯದಲ್ಲಿ ರಕ್ತ ನೀಡೋದ್ರಿಂದ ಅದೆಷ್ಟೊಂದು ಜೀವಗಳನ್ನ ಉಳಿಸಬಹುದು. ರಕ್ತದಾನ ಮಾಡಬೇಕಾದ್ದು ಎಲ್ಲರ ಕರ್ತವ್ಯ. ಇದಕ್ಕೆ ತನ್ನದೇ ಆದ ಮಾನದಂಡಗಳಿವೆ. ತುಂಬಾ ಜನರಿಗೆ ಇದರ ಬಗ್ಗೆ ಸರಿಯಾದ ಮಾಹಿತಿ ಇಲ್ಲ ಗಂಗಮ್ಮ. ರಕ್ತವನ್ನು ಕೊಡೋದ್ರಿಂದ ದೊಡ್ಡ ಸಮಸ್ಯೆಗಳು ಉಂಟಾಗ್ತವೆ ಅಂತ ತಪ್ಪು ಕಲ್ಪನೆಗಳು ಇರ್ತವೆ. ಇದನ್ನ ಹೋಗಲಾಡಿಸಿ ರಕ್ತದಾನಕ್ಕೆ ಜನಗಳನ್ನು ಪ್ರೇರೇಪಿಸುವ ಮಹತ್ ಕಾರ್ಯದಲ್ಲಿ ನಮ್ಮ ರೇಡಿಯೋ ಕೇಂದ್ರ ನಿರಂತರವಾಗಿ ತೊಡಗಿಕೊಂಡಿದೆ ಅಲ್ವಾ ಜಯಮ್ಮ? ಅದೇ ತರ HIV ಮತ್ತು ಏಡ್ಸ್ ಬಗ್ಗೆ ಕೂಡ ತಪ್ಪು ಮಾಹಿತಿ ಮತ್ತು ಗಾಳಿ ಸುದ್ದಿಗಳು ವಿಪರೀತವಾಗಿತ್ತು. ಇದರ ಕುರಿತು ಸಮಾಜದಲ್ಲಿ ದೊಡ್ಡ ಆತಂಕ ಮನೆ ಮಾಡಿತ್ತು. ಈ ವಿಷಯದಲ್ಲಿ ಮುಕ್ತವಾಗಿ ಮಾತಾಡೋಕೂ ಸಾಧ್ಯವಿರಲಿಲ್ಲ. ಇದರ ಬಗ್ಗೆ ಸಂಬಂಧಿಸಿದವರಿಂದ ಸ್ಪಷ್ಟವಾದ ಮಾಹಿತಿಯನ್ನು ಚಿತ್ರದುರ್ಗ ಬಾನುಲಿ ಕೇಂದ್ರ ಹೆಚ್ಚು ಹೆಚ್ಚಾಗಿ ಪ್ರಸಾರ ಮಾಡ್ತು. ನಮ್ಮನ್ನು ಕಾಡ್ತಾ ಇರುವಂತ ಮತ್ತೊಂದು ಸಾಮಾಜಿಕ ಸಮಸ್ಯೆ ಅಂದ್ರೆ ಮದ್ಯಪಾನ. ಜನಗಳ ಆರೋಗ್ಯ, ಹಣಕಾಸು, ನೈತಿಕ ಸ್ಥಿತಿಗತಿಗಳನ್ನ ಹಾಳು ಮಾಡುವ ಕೆಟ್ಟ ಅಭ್ಯಾಸ ಇದು. ಇದು ಗೊತ್ತಿದ್ರೂ ಕೂಡ ಜನ ಇದಕ್ಕೆ ದಾಸರಾಗ್ತಾರಲ್ಲ ಅಲ್ವಾ ಜಯಮ್ಮ? ಬೆಂಕಿ ಬೆಳಕಿಗೆ ಪತಂಗ ಆಕರ್ಷಣೆಯಾಗಿ ತನ್ನನ್ನೇ ತಾನು ಸುಟ್ಕೊಂಡು ಸತ್ತಂಗೆ ಕಣವ ಗೌರಮ್ಮ. ಇದು ಈ ಕೆಟ್ಟ ಅಭ್ಯಾಸದಿಂದ ಇಡೀ ಮನೆತನಗಳೇ ಬೀದಿಗೆ ಬಿದ್ದು ನಾಶವಾಗಿ ಹೋಗಿದ್ದಾವೆ. ಇದರ ಕೆಡುಕಿನ ಅರಿವು ಮೂಡಿಸಿ ಮದ್ಯ ಮುಕ್ತ ಸಮಾಜದ ನಿರ್ಮಾಣಕ್ಕಾಗಿ ಚಿತ್ರದುರ್ಗ ಆಕಾಶವಾಣಿ ಅನೇಕ ಕಾರ್ಯಕ್ರಮಗಳನ್ನ ಪ್ರಸಾರ ಮಾಡ್ತಾನೆ ಇರುತ್ತೆ. ಈ ತರದ ಮತ್ತೊಂದು ಸಮಸ್ಯೆ ಅಂದ್ರೆ ಈ ತಂಬಾಕು ಮಾರಾಯ. ತಂಬಾಕಿನ ವ್ಯಸನದಿಂದ ನಮ್ಮ ದೇಶದ ಸ್ಥಿತಿಗತಿಗಳೇ ದಿಕ್ಕು ತಪ್ಪಿದಂಗಾಗಿದೆ. ಬೀಡಿ, ಸಿಗರೇಟ್ ಸೇದೋ ಪುಣ್ಯಾತ್ಮರಂತೂ ನೋಡಿದ್ರೆ ಇವರೇನು ಜೀವಂತ ಮನುಷ್ಯರೋ ಇಲ್ಲ ಅಸ್ಥಿ ಪಂಜರಗಳು ಅಂತ ಅನುಮಾನ ಬರುತ್ತೆ. ಇವ್ರ ಕೆಮ್ಮದ ನೋಡಕ್ಕಾಗಲ್ಲ. ಇದಕ್ಕೆ ಖರ್ಚು ಮಾಡಬೇಕಾದ ಹಣ ಕಡಿಮೆ, ಸುಲಭವಾಗಿ ಎಲ್ಲ ಕಡೆನು ಸಿಗುತ್ತೆ. ಇದರಿಂದ ಕ್ಯಾನ್ಸರ್ ಬರುತ್ತೆ ಅಂತ ಗೊತ್ತಿದ್ರೂ ಕೂಡ ಸೇದೋದ್ ಬಿಡಲ್ಲ. ಚಿಕ್ಕ ವಯಸ್ಸಿನವರಿಗೆ ತಂಬಾಕು ಮಾರೋದಿಕ್ಕೆ ಅವಕಾಶ ಇಲ್ಲ. ಆದ್ರೂ ಕೂಡ ಇಂತಹ ನಿಯಮಗಳು ಲೆಕ್ಕಕ್ಕೆ ಇಲ್ಲ. ಇದು ಸಾಲದು ಅಂತ ಜಿಗಿಯುವ ತಂಬಾಕು ಬೇರೆ, ತನ್ನ ಆಟಾಟೋಪ ಮೆರೆಯುತ್ತಾ ಇದೆ. ಈ ತಂಬಾಕಿಗೆ ಯಾವುದೇ ಭೇದ ಭಾವ ಇಲ್ಲ ನೋಡು. ಅದು ನಿಜ ಬಿಡು. ಮೊದ್ಲೆಲ್ಲ ವಯಸ್ಸಿನಲ್ಲಿ ದೊಡ್ಡವರು ಇದರ ಫಲಾನುಭವಿಗಳಾಗಿದ್ರು ಕೇವಲ ಪುರುಷರಲ್ಲಿ ಮಾತ್ರ ಈ ದುರಭ್ಯಾಸ ಕಂಡು ಬರ್ತಿತ್ತು. ಸತ್ಯ ಕಣವ. ಇತ್ತೀಚೆಗೆ ಪುರುಷರು, ಮಹಿಳೆಯರು, ಮಕ್ಕಳು, ಬಡವರು, ಶ್ರೀಮಂತರು, ಶಿಕ್ಷಿತರು, ಅಶಿಕ್ಷಿತರು ಎಲ್ಲರೂ ಕೂಡ ಇದಕ್ಕೆ ಬಲಿಯಾಗ್ತಿದ್ದಾರೆ. ಆ ಕೆಟ್ಟ ವಾಸನೆ ಅದನ್ನ ತಿನ್ನೋರ್ಗೆ ಪ್ರೀತಿಯಾಗ್ಬೇಕು ಜಯಮ್ಮ. ಇದನ್ನ ತಿಂದು ತಿಂದು 20 ವರ್ಷದ ಯುವಕರು 70 ವರ್ಷದ ಮುದುಕರಾಗಿದ್ದಾರೆ. ಇಂಥ ವ್ಯಸನಗಳ ವಿರುದ್ಧ ಜಾಗೃತಿ ಮೂಡಿಸುವ ಜವಾಬ್ದಾರಿಯನ್ನು ಕೂಡ ನಮ್ಮ ಆಕಾಶವಾಣಿ ಕೇಂದ್ರ ಪೂರೈಸ್ತಾ ಇದೆ. ಗೌರಮ್ಮ, ಇತ್ತೀಚೆಗೆ ಜೀವನದಲ್ಲಿ ಒತ್ತಡ ಹೆಚ್ಚಾಗಿದೆ ಅಂತ ಕೇಳ್ತಿರ್ತೀವಿ. ಆದ್ರೆ ನಾವು ಒತ್ತಡವನ್ನೇ ಜೀವನ ಅಂತ ಮಾಡ್ಕೊಂಡಿದೀವಿ ಅನ್ಸುತ್ತವ ನನಗೆ. ಮೊದಲು ಇದು ದೊಡ್ಡ ದೊಡ್ಡ ಅಧಿಕಾರಿಗಳಿಗೆ, ಭಾರಿ ಶ್ರೀಮಂತರಿಗೆ ಉಂಟಾಗ್ತಿತ್ತು. ಈಗ ಹಂಗೇನು ಇಲ್ಲ ಗಂಗಮ್ಮ. ಬಡವ, ಶ್ರೀಮಂತ, ನಗರದವರು, ಹಳ್ಳಿಯವರು, ಪುರುಷರು, ಮಹಿಳೆಯರು, ಹೀಗೆ ಯಾವ ಭೇದನೂ ಇಲ್ಲ. ಯಾರನ್ನು ಕೇಳಿದ್ರು ವಿಪರೀತ ಒತ್ತಡದ ಕೆಲಸ ನಮ್ದು ಅಂತಾರೆ. ಇದನ್ನ ಹೋಗಲಾಡಿಸೋಕೂ ಕೆಲವೊಂದು ದಾರಿಗಳು ಇದ್ದೇ ಇರ್ತವೆ. ಯೋಗ, ಧ್ಯಾನ, ದೈಹಿಕ ಚಟುವಟಿಕೆಗಳು, ಚರ್ಚೆಗಳ ಮುಖಾಂತರ ಇದಕ್ಕೆ ಪರಿಹಾರ ಕಂಡುಕೊಳ್ಳೋಕೆ ಅವಕಾಶ ಇದೆ. ಇದ್ರ ಬಗ್ಗೆ ತಿಳಿಸಿ ಮಾರ್ಗದರ್ಶನ ಮಾಡೋದಕ್ಕೆ ಅನೇಕ ತಜ್ಞರಿದ್ದಾರೆ ಕಣವ. ಎಲ್ರು ಹೋಗಿ ಅವ್ರನ್ನ ಭೇಟಿ ಆಗಕ್ಕಾಗಲ್ವೇ? ಆದ್ರೆ ನಮ್ಮ ಚಿತ್ರದುರ್ಗ ಆಕಾಶವಾಣಿ ನೇರವಾಗಿ ಅವ್ರ ಜೊತೆಗೆ ಮಾತಾಡಕ್ಕೆ ನಮ್ಮ ನಿಮ್ಮೆಲ್ರಿಗೂ ಕೂಡ ಅವಕಾಶ ಕಲ್ಪಿಸಿಕೊಟ್ಟಿದ್ದೆ ಕಣವ. ಈಗಂತೂ ಪ್ರತಿನಿತ್ಯ ಕೇಳಿ ಬರೋ ಮಾತು ಹೃದಯಘಾತದ ಬಗ್ಗೆನೇ ಇರುತ್ತೆ. ಹಿಂದೆ 80 ವರ್ಷ ಆದ್ಮೇಲೆ ಯಾರಿಗೋ ಒಬ್ರಿಗೆ ಕಾಣಿಸ್ತಿತ್ತು ಈ ಸಮಸ್ಯೆ. ಈಗ 8 ವರ್ಷದ ಮಕ್ಕಳಲ್ಲೇ ಕಂಡು ಬರ್ತಾ ಇದೆ. 100 ಜನಕ್ಕೆ ಹೃದಯಾಘಾತ ಆದ್ರೆ ಅದರಲ್ಲಿ 40 ಜನ ಯುವಕರೇ ಇರ್ತಾರಂತೆ. ಹಿಂಗಾದ್ರೆ ದೇಶದ ಕತೆ ಏನು? ಅದಕ್ಕಾಗಿ ನಾವು ಎಷ್ಟು ಸಾಧ್ಯವೋ ಅಷ್ಟು ಆರೋಗ್ಯಕರವಾದ ಅಭ್ಯಾಸಗಳನ್ನ ಪಾಲನೆ ಮಾಡಬೇಕು ನೋಡು. ನಮ್ಮ ಹೃದಯವನ್ನು ನಾವು ಚಿಕ್ಕ ಮಕ್ಕಳನ್ನು ನೋಡಿಕೊಂಡಂಗೆ ಎಚ್ಚರಿಕೆಯಿಂದ ರಕ್ಷಣೆ ಮಾಡ್ಕೋಬೇಕು. ಈ ವಿಷಯಗಳ ಬಗ್ಗೆ ನಮ್ಮ ಚಿತ್ರದುರ್ಗ ಕೇಂದ್ರ ಕಾಳಜಿ ಹೊಂದಿದೆ. ವೈದ್ಯರು, ತಜ್ಞರನ್ನ ಕರೆಸಿ ಅರ್ಥಪೂರ್ಣವಾದ ಚರ್ಚೆ ಮಾಡಿ ಎಲ್ಲರಲ್ಲೂ ಕೂಡ ಅರಿವನ್ನ ಮೂಡಿಸ್ತಾ ಇದೆ. ಹಿಮೋಫಿಲಿಯಂ, ಆರ್ಟಿಸಂ ನಂತಹ ಸಮಸ್ಯೆಗಳು ಕೂಡ ಅಲ್ಲಲ್ಲಿ ಕಾಣಿಸ್ತಾ ಇದೆ ಶಿವಣ್ಣ. ಅದ್ರ ಜೊತೆಗೆ ಪಾರ್ಶ್ವವಾಯು ಸಮಸ್ಯೆ ಕೂಡ ಬರ್ತಾ ಬರ್ತಾ ವಿಪರೀತವಾಗಿ ಹೆಚ್ಚಾಗ್ತಿದೆ. ಇಂಥ ಅನೇಕ ಸಂಗತಿಗಳ ಬಗ್ಗೆ ಅರಿತುಕೊಂಡು ಅಧ್ಯಯನ ಮಾಡಿ ಕಾರ್ಯಕ್ರಮಗಳ ಮೂಲಕ ಅರಿವು ಮೂಡಿಸತಕ್ಕಂತ ಹೊಣೆಯನ್ನ ನಮ್ಮ ಕೇಂದ್ರ ಸಮರ್ಥವಾಗಿ ಚಾಲನೆಯಲ್ಲಿಟ್ಟಿದೆ. ಬರೀ ಇದನ್ನೇ ಮಾತಾಡಿದ್ರೆ ಹೆಂಗಪ್ಪ ಶಿವಣ್ಣ? ಮಹಿಳೆಯರ ವಿಷಯದಲ್ಲಿ ನಮ್ಮ ಆಕಾಶವಾಣಿ ಯಾವ ರೀತಿಯಲ್ಲಿ ಜವಾಬ್ದಾರಿ ನಿಭಾಯಿಸುತ್ತೆ? ಸ್ತ್ರೀ ಸ್ವಾತಂತ್ರ್ಯಕ್ಕೂ ಆಕಾಶವಾಣಿಗೂ ಕೂಡ ನೇರ ನೇರ ಸಂಬಂಧವಿದೆ ಗೌರಮ್ಮ. ಜಾತಿ ಧರ್ಮಗಳನ್ನ ಮೀರಿ ಶೋಷಣೆಗೊಳಗಾದವಳು ಹೆಣ್ಣು, ಅವಳ ಹಕ್ಕುಗಳನ್ನ ಕೊಟ್ಟಿದ್ದಕ್ಕಿಂತ ಕಿತ್ಕೊಂಡದ್ದೇ ಜಾಸ್ತಿ. ಅಡುಗೆ ಮನೆಯ ಕತ್ತಲೆಯ ಕೋಣೆಯಲ್ಲಿ ಕರಗಿ ಹೋದವಳು ಹೆಣ್ಣು, ಈ ಸಮಾಜ ಅವಳನ್ನ ಮನುಷ್ಯಳನ್ನಾಗಿ ಕಂಡಿದ್ದಕ್ಕಿಂತ ವಸ್ತುವಾಗಿ ಕಂಡಿದ್ದೇ ಹೆಚ್ಚು ಜಯಮ್ಮ. ಇಂತಹ ಸ್ಥಿತಿಗೆ ಸ್ವತಃ ಆಕೆಯ ಆಲೋಚನೆಯ ಕೂಡ ಕೆಲವೊಮ್ಮೆ ಕಾರಣ ಆಗಿತ್ತು. ಇದ್ರೂ ಇರಬಹುದು ಗಂಗಮ್ಮ, ತಮ್ಮ ಶಕ್ತಿಗಿಂತ ಮಿತಿಯ ಕುರಿತು ಅವರು ಹೆಚ್ಚು ಯೋಚನೆ ಮಾಡ್ತಾ ಇದ್ರು. ಅನೇಕ ಬಾರಿ ಅವಕಾಶಗಳಿದ್ರು ಬಳಸಿಕೊಳ್ಳೋದಕ್ಕೆ ಹಿಂಜರಿತಾ ಇದ್ರು. ಇಂಥ ಬೆಳವಣಿಗೆಗಳಿಗೆ ನಮ್ಮ ವ್ಯವಸ್ಥೆಯೋ ಮುಖ್ಯ ಕಾರಣ ಶಿವಣ್ಣ. ನೀನು ಹೆಣ್ಣು, ನೀನು ಹೆಣ್ಣು ಅಂತ ಹೇಳಿ ಹೇಳಿ ಅವಳನ್ನ ಸೀಮಿತಗೊಳಿಸಿಬಿಟ್ಟಿತ್ತು. ಇವತ್ತು ಕೂಡ ಮಹಿಳೆ ಮುಕ್ತವಾಗಿ ಮಾತಾಡೋದು ಕಷ್ಟ ಸಾಧ್ಯ. ಈಗ ನಾವು ಈ ಮಟ್ಟಿಗೆ ಶಕ್ತಿ ಸಾಮರ್ಥ್ಯ ಪಡೆದಿದ್ರೆ ಅದಕ್ಕೆ ಮುಖ್ಯ ಕಾರಣವೇ ನಮ್ಮ ಆಕಾಶವಾಣಿ. ಜಯಮ್ಮ, ಈಗೇನು ಹೆಣ್ಣು ಮಕ್ಕಳಿಗೆ ಬೇಕಾದಷ್ಟು ವೇದಿಕೆಗಳಿವೆ. ಅವಾಗ ಇದ್ದ ವೇದಿಕೆ ಅಂದ್ರೆ ಇದೇ ಆಕಾಶವಾಣಿ, ಗೊತ್ತಾ? ಹೌದಮ್ಮ, ವನಿತಾ ವಿಹಾರ ಮಹಿಳೆಯರಿಗಾಗಿ ಕಾರ್ಯಕ್ರಮ ಅಂತ ಬರ್ತಾ ಇತ್ತಲ್ಲ, ಅದೆಷ್ಟು ಜನ ಹೆಣ್ಣು ಮಕ್ಕಳ ಆತ್ಮವಿಶ್ವಾಸವನ್ನ ಬೆಳೆಸಿ ಗಟ್ಟಿಗೊಳಿಸಿ ಉಳಿಸೋದಕ್ಕೆ ಈ ಕಾರ್ಯಕ್ರಮವೇ ಕಾರಣ ಆಯ್ತು ಗೊತ್ತಿಲ್ಲ ಕಣವ. ಚಿಕ್ಕ ಮಗು, ಕಿಶೋರಿ, ಯುವತಿ, ಗೃಹಿಣಿ, ಹಿರಿಯ ಮಹಿಳೆ, ಹೀಗೆ ಎಲ್ಲಾ ವಯೋಮಾನದವರನ್ನ ಕುರಿತು ಕಾರ್ಯಕ್ರಮಗಳು ಪ್ರತಿನಿತ್ಯ ಪ್ರಸಾರ ಆಗ್ತಾನೇ ಇರ್ತವೆ ಜಯಮ್ಮ. ಗಂಗಮ್ಮ, ಇದೆಲ್ಲದರ ಜೊತೆಗೆ ನಮಗೆ ಮುಖ್ಯವಾಗಿ ಬೇಕಾಗಿರೋದೇನ್ ಹೇಳು? ಉದ್ಯೋಗ ಕಣವ, ಉದ್ಯೋಗ, ಕೃಷಿ, ಉದ್ಯಮ, ವ್ಯಾಪಾರ, ನೌಕರಿ, ಯಾವ್ದಾದ್ರೂ ಇರ್ಲಿ, ಒಂದು ಉದ್ಯೋಗವಂತೂ ಬೇಕೇ ಬೇಕು. ಶಿವಣ್ಣ, ಸರ್ಕಾರದ ಮಟ್ಟದಲ್ಲಿ ಅರೆ ಸರ್ಕಾರಿ, ಖಾಸಗಿ, ಹೀಗೆ ಬೇರೆ ಬೇರೆ ಕಡೆ ಉದ್ಯೋಗಾವಕಾಶಗಳು ಲಭ್ಯವಿರ್ತವೆ. ಅಷ್ಟೇ ಅಲ್ಲ ಗೌರಮ್ಮ, ಸ್ವಂತ ಉದ್ಯೋಗಕ್ಕಾಗಿ ಸರ್ಕಾರದ ಸಾಲ, ಸಹಾಯಧನ, ತರಬೇತಿ ಅಂತ ಅನುಕೂಲಗಳು ಇರ್ತವೆ. ಇವುಗಳ ಬಗ್ಗೆ ವಿಸ್ತಾರವಾದ ಮಾಹಿತಿಯನ್ನ ಕೇಳುಗರಿಗೆ ತಲುಪಿಸುತ್ತೆ ನಮ್ಮ ಆಕಾಶವಾಣಿ ಕೇಂದ್ರ. ಸಮಾಜದಲ್ಲಿ ಅನೇಕ ದುರ್ಬಲ ವರ್ಗಗಳಿವೆ ಜಯಮ್ಮ, ಇದರ ಅಭಿವೃದ್ಧಿಗೆ ಅಂತ ಅನೇಕ ರೀತಿಯ ಯೋಜನೆಗಳು ಕಾರ್ಯಕ್ರಮಗಳು ವಿವಿಧ ಇಲಾಖೆಗಳ ಮೂಲಕ ಜಾರಿಯಲ್ಲಿರ್ತವೆ. ಪ್ರಜೆಗಳ ಕಲ್ಯಾಣ ಪ್ರಜಾಪ್ರಭುತ್ವದ ಮುಖ್ಯವಾದ ಉದ್ದೇಶ ಅಲ್ವಾ ಗಂಗಮ್ಮ? ಸಮಾಜದ ನಿರ್ಮಾಣಕ್ಕೆ ಇಂಥ ಅವಕಾಶಗಳು ಅನಿವಾರ್ಯ ಕಣವ. ಯೋಜನೆಗಳೇನೋ ಇರ್ತವೆ, ಆದ್ರೆ ಕೆಲವರಿಗೆ ಮಾತ್ರ ಇಂಥ ವಿಚಾರಗಳ ಬಗ್ಗೆ ಗೊತ್ತಿರುತ್ತೆ. ನಾಕ್ ಮಾತ್ ಕಲ್ತು ಕಚೇರಿ ಕಚೇರಿಗೆ ಅಲಿಯರಿಗೆ ಸವಲತ್ತುಗಳು ಸುಲಭ ಸಿಗ್ತವೆ ಕಣ್ರವ. ಇಂಥವರನ್ನ ಹೊರತಾಗಿಸಿ ಮನೆಯಲ್ಲೇ ತಮ್ಮ ಪಾಡಿಗೆ ತಮ್ಮ ಕಸುಬು ಮಾಡಿಕೊಂಡಿರೋರಿಗೂ ಈ ಮಾಹಿತಿಯನ್ನ ನಮ್ಮ ರೇಡಿಯೋ ಕೇಂದ್ರ ಪ್ರಾಮಾಣಿಕವಾಗಿ ತಲುಪಿಸುತ್ತೆ. ನಮ್ಮ ಪರಿಸರದ ಬಗ್ಗೆ ಕೂಡ ಆಕಾಶವಾಣಿಗೆ ಹೆಚ್ಚಿನ ಕಾಳಜಿ ಗೌರವ. ನೀರಿನ ಮಹತ್ವ, ಅದರ ಮಿತ ಬಳಕೆ ಅನಿವಾರ್ಯತೆಯನ್ನು ಎಲ್ರಿಗೂ ತಿಳಿಸುತ್ತೆ. ಜಲಮೂಲಗಳ ರಕ್ಷಣೆ, ನೀರಿಂಗಿಸುವ ಅನೇಕ ಕಾರ್ಯಕ್ರಮಗಳ ಬಗ್ಗೆ ಚರ್ಚೆ ಮಾಡುತ್ತೆ. ಗೌರಮ್ಮ, ನಮ್ಮ ಜನಸಂಖ್ಯೆ ದಿನೇ ದಿನೇ ಹೆಚ್ಚಾಗ್ತಾನೆ ಇದೆ, ಆದ್ರೆ ಭೂಮಿ ಮಾತ್ರ ಹೆಚ್ಚಾಗಲ್ಲ ಕಣವ್ವ. ಅಂತ ಭೂಮಿಯನ್ನ ರಕ್ಷಿಸಿಕೊಳ್ಳೋದು ಎಷ್ಟು ಮುಖ್ಯ ಅಂತ ಮನವರಿಕೆ ಮಾಡಿಕೊಡುವ ಕಾರ್ಯಕ್ರಮಗಳಿಗೆ ಮಹತ್ವ ಇದೆ ಚಿತ್ರದುರ್ಗದ ಆಕಾಶವಾಣಿಯಲ್ಲಿ. ಗಿಡ ಮರ ಬೆಳೆಸಿ ಜಾಗತಿಕ ತಾಪಮಾನವನ್ನ ಕಡಿಮೆಗೊಳಿಸುವ ಅನಿವಾರ್ಯತೆ ಇವತ್ತಿನದು ಗೌರಮ್ಮ. ಅಂತ ಹಸಿರೀಕರಣದ ವಿಷಯಕ್ಕೆ ಇಲ್ಲಿ ಬಹಳ ಪ್ರಾಮುಖ್ಯತೆ ಇದೆ ಕಣವ. ದಿನನಿತ್ಯದ ಬದುಕಿನಲ್ಲಿ ನಾವು ವಿಪರೀತವಾಗಿ ಪ್ಲಾಸ್ಟಿಕ್ ಬಳಸ್ತಾ ಇದೀವಿ. ನಿಯಂತ್ರಣವಿಲ್ಲದಷ್ಟು ರಾಸಾಯನಿಕಗಳನ್ನ ಬಳಸಿ ಮಣ್ಣನ್ನ ಹಾಳು ಮಾಡ್ತಾ ಇದೀವಿ. ಇದು ನಿಲ್ಲಬೇಕು. ಸಾಧ್ಯವಾದಷ್ಟು ಕೂಡ ಮರುಬಳಕೆಯ ಮಣ್ಣಿನಲ್ಲಿ ಕರಗಬಹುದಾದ ಪದಾರ್ಥಗಳನ್ನ ಬಳಕೆ ಮಾಡಬೇಕು ಅನ್ನುವಂತ ಉಪಯುಕ್ತವಾದಂತ ಮಾಹಿತಿಗಳು ನಮ್ಮ ಆಕಾಶವಾಣಿಯಲ್ಲಿ ದಿನನಿತ್ಯ ಕೇಳೋಕ್ ಸಿಗ್ತವೆ ಗಂಗಮ್ಮ. ಅದೇ ರೀತಿ ಸಾಹಿತಿ ಕಲಾವಿದರ ಮಾತು ಕೇಳಬೇಕು, ಅವರ ವಿಷಯ ತಿಳ್ಕೊಬೇಕು ಅಂತ ಇರುತ್ತೆ. ಇವನ್ನೆಲ್ಲ ಎಲ್ಲಿ ಭೇಟಿ ಆಗೋದು ಅನ್ನೋ ಸಮಸ್ಯೆ ನಮಗಿಲ್ಲ. ಆಕಾಶವಾಣಿಯಲ್ಲಿ ಇವರ ಮಾತುಕತೆ ಕೇಳೋಕೆ ಯಾವಾಗ್ಲೂ ಅವಕಾಶ ಇದೆ. ಹಾಂಗಂತ ಬರೀ ಶಿಷ್ಟ ಸಂಗತಿಗಳಿಗೆ ಮಾತ್ರ ಇಲ್ಲಿ ಪ್ರಾಮುಖ್ಯತೆ ಕೊಡ್ತಾರೆ ಅಂದ್ಕೋಬೇಕಾಗಿಲ್ಲ ಜಯಮ್ಮ. ಹೌದು ಗಂಗಮ್ಮ, ನಾವೇ ಹೋಗಿದ್ವಲ್ಲವ ಭಜನೆ ಮಾಡೋಕೆ ಹಳ್ಳಿಲಿ. ವಾರ ಹಬ್ಬದ ದಿವಸ ನಮ್ಮಷ್ಟಕ್ಕೆ ನಾವ್ ಇದನ್ ಮಾಡ್ಕೊಂಡಿದ್ವಿ. ನಾವೇನ್ ಭಾರಿ ವಿದ್ಯಾವಂತರಲ್ಲ, ಆದ್ರೂ ನಮ್ಮನ್ನ ಗುರುತಿಸಿ ರೇಡಿಯೋ ಕೇಂದ್ರಕ್ಕೆ ಕರೆಸಿದ್ರಲ್ಲವ್ವ. ಎದ್ರಕೊಂಡಿದ್ವಿ, ಧೈರ್ಯ ತುಂಬಿ ಸಂಕೋಚವನ್ನು ದೂರ ಮಾಡಿ ನಮ್ಮಿಂದನೂ ಕೂಡ ಕಾರ್ಯಕ್ರಮ ಕೊಡಿಸಿದ್ರು ಅಂತೀನಿ. ಆಮೇಲೆ ಹಳೆಯಜ್ಜಿ ಗೆಳೆಯಜ್ಜಿಯರ ಸಂಪ್ರದಾಯದ ಹಾಡು ಸೋಬಾನೆ ಪದ ಕೂಡ ಪ್ರಸಾರಣೆ ಆಯ್ತಲ್ಲ. ಈ ಕಾರ್ಯಕ್ರಮ ಪ್ರಸಾರ ಆದ್ಮೇಲೆ ಮೂಲೆ ಮುಡ್ಕಲ್ಲಿದ್ದ ಸೋಬಾನೆ ಪದಗಳೆಲ್ಲ ಹೊರಗ್ ಬಂದ್ವು. ಮದುವೆ ಮನೆಯಲ್ಲೇ ಸೋಬಾನೆ ಪದ ಹೇಳೋರು ಇಲ್ಲ, ಕೇಳೋರು ಇಲ್ಲ. ಅಂತದ್ರಲ್ಲಿ ಮರೆತ ನಮ್ಮ ದೇಶಿ ಜನಪದಕ್ಕೆ ಮತ್ತೆ ಜೀವ ತುಂಬುವ ಮಹತ್ವದ ಪ್ರಯತ್ನವನ್ನ ಮಾಡ್ತಿದ್ದಾರೆ ನಮ್ಮ ಚಿತ್ರದುರ್ಗ ಆಕಾಶವಾಣಿ. ನಮ್ಮ ಆಕಾಶವಾಣಿಯ ಕಾರ್ಯಕ್ರಮಗಳ ಬಗ್ಗೆ ಮಾತಾಡ್ತಾ ಇದ್ರೆ ಕೊನೆಯೇ ಇಲ್ಲ. ನಮ್ಮ ಕೇಂದ್ರ ಯಾವ ವಿಷಯ ಬಿಟ್ಟಿದೆ ಹೇಳು. ಹೌದಮ್ಮ, ಯಾವ್ದನ್ನ ಹೇಳೋದು ಯಾವ್ದನ್ನು ಬಿಡೋದು ಅಂತ ನಮಗೆ ಗೊಂದಲವಾಗುತ್ತೆ. ವಿಶಾಲವಾದ ಆಕಾಶವಾಣಿ ವ್ಯಾಪ್ತಿಯಲ್ಲಿ ನಮ್ದೊಂದು ಚಿಕ್ಕ ಪ್ರಯಾಣ. ನಮ್ಮ ರೇಡಿಯೋ ಕೇಂದ್ರಕ್ಕೆ ಯಾವುದೇ ಮಡಿವಂತಿಕೆ ಇಲ್ಲ. ಸುಗಮ ಸಂಗೀತ, ಚಿತ್ರಗೀತೆ, ಮನರಂಜನೆ, ಮಾಹಿತಿ, ಹಣಕಾಸು, ಉದ್ಯಮ ಎಲ್ಲವನ್ನೂ ಒಳಗೊಳ್ಳುತ್ತೆ. ನಮ್ಮ ಆಕಾಶವಾಣಿಗೆ ಪರ್ಯಾಯ ಮತ್ತೊಂದಿಲ್ಲ ಗೌರಮ್ಮ. ಸಭ್ಯತೆ ಸೌಜನ್ಯಕ್ಕೂ ಇದು ಇರುವಂತಹ ಮತ್ತೊಂದು ಹೆಸರು ಚಿತ್ರದುರ್ಗ ಆಕಾಶವಾಣಿ. ಚಿತ್ರದುರ್ಗ ಆಕಾಶವಾಣಿ ಕೇವಲ ಮನರಂಜನೆಯ ಮಾಧ್ಯಮವಲ್ಲ, ಸಮುದಾಯದ ಸರ್ವತೋಮುಖ ಅಭ್ಯುದಯಕ್ಕಾಗಿ ತನ್ನನ್ನು ತಾನು ಪ್ರಜ್ಞಾಪೂರ್ವಕವಾಗಿ ತೊಡಗಿಸಿಕೊಂಡಿರುವ ಕಾಯಕ ಜೀವಿ ನಮ್ಮ ರೇಡಿಯೋ ಕೇಂದ್ರವನ್ನು. ನಾವು ಅರ್ಥಪೂರ್ಣವಾಗಿ ಬೆಳೆಸಿಕೊಳ್ಳೋದು ನಮ್ಮೆಲ್ಲರ ಆಸಕ್ತಿ ಆಗಬೇಕು. ನೋಡವ, ನಿಜ ಹೇಳಬೇಕು ಅಂದ್ರೆ ನಮ್ಮ ಪ್ರಜಾಪ್ರಭುತ್ವದ ತತ್ವ, ಸಂವಿಧಾನದ ಆಶಯ, ಸಾಮಾಜಿಕ ನ್ಯಾಯದ ಪರಿಕಲ್ಪನೆ ಚಿತ್ರದುರ್ಗ ರೇಡಿಯೋ ಕೇಂದ್ರದಲ್ಲಿ ಯಾವಾಗಲೂ ಜಾರಿಯಲ್ಲಿರುತ್ತೆ ಗೌರಮ್ಮ. ಅದಕ್ಕೆ ಹೇಳೋದು ಚಿತ್ರದುರ್ಗದ ಆಕಾಶವಾಣಿ. ಇದುವರೆಗೂ ಜಾಣ ಜಾಣಿಯರ ವಾಣಿ ಚಿತ್ರದುರ್ಗದ ಆಕಾಶವಾಣಿಯ 35ರ ಸಂಭ್ರಮದ ಮಾತು ಕೇಳಿದಿರಿ. ಭಾಗವಹಿಸಿದವರು ಎಂ ಶೋಭಾ ಆದ್ರಿಕಟ್ಟೆ, ಪಿಎಂ ಸುಮಾ ಆನಿವಾಳ, ಸಿ ಹೇಮಲತಾ ಹಾಗೂ ಹೆಚ್ ಮಲ್ಲಿಕಾರ್ಜುನ ಆರಾಧ್ಯ ಸೋಮೇನಹಳ್ಳಿ.